ಮೋ ಅಂದರೆ ಸುಗ್ಗಿ, ಹೋಳಿ ಹಬ್ಬದ ಜತಿ ಅಂದರೆ ಕೋಲಾಟದ ಹಾಡುಗಳು. ಬಳಗ ತರ ಜೋ ಬಿಸ ಸಂಗೀತ ಕಾರ್ಯಕ್ರಮದಲ್ಲಿ ವಿಠೋಬಾ ಡಿ ಮರಾಠಿ ಹಾಗೂ ಸಂಗಡಿಗರಿಂದ ಜತಿ ಹಾಡುಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 7 ಗಂಟೆ ಆಗಲಿದೆ. ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಕುರಿತಂತೆ ರಾಮನಗರ ಆಕಾಶವಾಣಿ ಕಾರವಾರ. ಅವ ಬಾಟ್ಲಲ್ಲಿ ಹಾಲು ಹಾಕೊಡು,